ಕೇಳಿ ಕಾರ್ಯಕ್ರಮ ಹಸಿರು ಸಿರಿ ಹಸಿರು ಸಿರಿ ಹಸಿರು ಸಿರಿ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಜೈವಿಕ ಗೊಬ್ಬರಗಳು ಹಾಗೂ ದ್ರವರೂಪದ ಸಾವಯವ ಗೊಬ್ಬರಗಳ ಬಳಕೆ ಮತ್ತು ಇವುಗಳ ಮಹತ್ವದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇತ್ತೀಚೆಗೆ ಈ ಜೈವಿಕ ಗೊಬ್ಬರಗಳಿಗೆ ಹೆಚ್ಚು ಬೇಡಿಕೆ ಬಂದಿದೆ. ಜೈವಿಕ ಗೊಬ್ಬರಗಳು ಅತ್ಯಂತ ಬೇಗ ಬೆಳೆಗಳಿಗೆ ತಲುಪಿ ಪೋಷಕಾಂಶಗಳನ್ನು ಒದಗಿಸಿ ಒಳ್ಳೆಯ ಫಲಿತಾಂಶವನ್ನು ನೀಡುತ್ತೆ ಅನ್ನುವಂಥದ್ದು. ಇನ್ನು ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಇವತ್ತು ಏನು ನಮ್ಮ ಪರಿಸರ, ಮಣ್ಣು, ನೀರು ಹಾಳಾಗ್ತಾ ಇದೆಯೋ ಇದನ್ನು ತಡೆಯುವ ನಿಟ್ಟಿನಲ್ಲಿ ಸಾವಯವ ಗೊಬ್ಬರಗಳ ಬಳಕೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ದ್ರವರೂಪದ ಸಾವಯವ ಗೊಬ್ಬರಗಳು ಯಾವ್ಯಾವು ಇದ್ದಾವೆ, ಅವುಗಳನ್ನು ಹೇಗೆ ಬಳಕೆಯನ್ನು ಮಾಡಬೇಕು ಮತ್ತು ಅವುಗಳ ಮಹತ್ವ ಏನು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕಾರ್ಯಕೆರೆ ಸಮೀಪ ಇರುವಂತಹ ಕೃಷಿ ಮಹಾವಿದ್ಯಾಲಯದ ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ಗುರುಮೂರ್ತಿಯವರು. ಡಾಕ್ಟ್ರೆ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಕೇಳುಗರಿಗೆಲ್ಲರಿಗೂ ಧನ್ಯವಾದಗಳು. ಈ ಜೈವಿಕ ಗೊಬ್ಬರಗಳು ಅಂತ ಹೇಳಿ ನಾವು ಆಗಾಗ್ಗೆ ಕೇಳ್ತಾ ಇರ್ತೀವಿ, ಜೈವಿಕ ಗೊಬ್ಬರಗಳು ಅಂತ ಅಂದ್ರೆ ಏನು? ಇತ್ತೀಚಿನ ದಿನಗಳಲ್ಲಿ ತುಂಬಾ ಕೀಟನಾಶಕಗಳು ಮತ್ತೆ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಮಣ್ಣಿನ ಆರೋಗ್ಯ ಮತ್ತು ವಾತಾವರಣದ ಮೇಲೆ ಕೆಟ್ಟ ಪರಿಣಾಮ ಬೀರುವುದರಿಂದ ಈಗ ಸಹ ಜೈವಿಕ ಗೊಬ್ಬರಗಳನ್ನ ರೈತರು ತುಂಬ ಬಳಕೆ ಮಾಡ್ತಾ ಇದ್ದಾರೆ. ಜೈವಿಕ ಗೊಬ್ಬರಗಳು ಅಂದರೆ ಸರ್, ಇವು ಉಪಯೋಗ ಸೂಕ್ಷ್ಮಾಣುಜೀವಿಗಳನ್ನೊಳಗೊಂಡು ವಾತಾವರಣದಲ್ಲಿ ಮತ್ತು ಮಣ್ಣಿನಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನು ಗಿಡಗಳಿಗೆ ಬಳಕೆಯಾಗುವ ರೂಪದಲ್ಲಿ ದೊರಕಿಸಿಕೊಡ್ತಕ್ಕಂಥ ಕೆಲಸ ಮಾಡ್ತವೆ ಸರ್. ಈಗ ನೀವು ಹೇಳ್ದಂಗೆ ಸರ್, ವಾತಾವರಣದಲ್ಲಿ 78% ಸಾರಜನಕ ಇದೆ ಸರ್. ಅದು 78% ಗಿಡಗಳು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಸರ್. ಅದನ್ನು ಈ ಸೂಕ್ಷ್ಮಾಣುಜೀವಿಗಳು ಬೇಕಾಗಿರುವ ರೀತಿಯಲ್ಲಿ ದೊರಕಿಸಿಕೊಡ್ತವೆ ಸರ್. ಉದಾಹರಣೆಗೆ ಸರ್, ಸಾರಜನಕ ಸ್ಥಿರೀಕರಿಸುವ, ಇದರಲ್ಲಿ ಬೇರೆ ಬೇರೆ ವಿಧಗಳಿದಾವೆ ಸರ್. ಜೈವಿಕ ಗೊಬ್ಬರಗಳಲ್ಲಿ ಅನೇಕ ವಿಧಗಳು ಇದ್ದಾವೆ ಅಂತ ಹೇಳಿದ್ರಿ, ಎಷ್ಟು ವಿಧಗಳು ಇದ್ದಾವೆ, ಯಾವ್ಯಾವ ಜೈವಿಕ ಗೊಬ್ಬರದ ವಿಧಗಳು, ಅದರ ಬಗ್ಗೆ ತಿಳಿಸ್ಕೊಡಿ. ಇದರಲ್ಲಿ ಸರ್, ಸಾರಜನಕ ಸ್ಥಿರೀಕರಿಸುವ ಸೂಕ್ಷ್ಮಾಣುಜೀವಿಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ 3 ಸೂಕ್ಷ್ಮಾಣುಜೀವಿಗಳಿದ್ದಾವೆ ಸರ್. ರೈಸೋಬಿಯಂ ಅಂತ, ಮತ್ತೆ ಅಸಿಟೋಬ್ಯಾಕ್ಟರ್ ಅಂತ, ಮತ್ತೆ ಹಜೋಸ್ಪಿರಿಲಮ್ ಅಂತ ಸರ್. ಈ ರೈಸೋಬಿಯಮ್ಮು ಏನು ಮಾಡುತ್ತೆ ಅಂದರೆ ದ್ವಿದಳ ಧಾನ್ಯಗಳಿಗೆ ಸಾರಜನಕವನ್ನು ಸ್ಥಿರೀಕರಿಸುವ ಕೆಲಸವನ್ನು ಮಾಡಿಕೊಡುತ್ತೆ ಸರ್. ಅದೇ ರೀತಿ ಅಜೋಸ್ಪಿರಿಲಮ್ ಅನ್ನೋದು ಸಹ ಏಕದಳ ಧಾನ್ಯಗಳಿಗೆ ಸಾರಜನಕವನ್ನು ಸ್ಥಿರೀಕರಿಸುವ ಕೆಲಸಗಳನ್ನು ಮಾಡುತ್ತೆ ಸರ್. ಅದೇ ರೀತಿ ಅಸಿಟೋಬ್ಯಾಕ್ಟರ್ ಅನ್ನೋದು ಸಹ ಎಲ್ಲ ಬೆಳೆಗಳಿಗೆ, ತೋಟಗಾರಿಕಾ ಬೆಳೆಗಳು, ಏಕದಳ ಬೆಳೆಗಳು, ದ್ವಿದಳ ಧಾನ್ಯ ಬೆಳೆಗಳು, ಮತ್ತೆ ತೆಂಗಿನ ಗಿಡ, ಅಡಿಕೆ ಗಿಡ, ಎಲ್ಲ ಗಿಡಗಳಿಗೂ ಬಳಸಬಹುದು ಸರ್. ಇವು ಏನ್ ಮಾಡುತ್ತೆ, ಇದನ್ನು ಅಷ್ಟೇನೆ ಸರ್, ಇದು ಸ್ವತಂತ್ರವಾಗಿ ಜೀವಿಸಬಲ್ಲ ಸಾರಜನಕವನ್ನು ಸ್ಥಿರೀಕರಿಸತಕ್ಕಂಥ ಜೀವಾಣು ಸರ್. ಅಸಿಟೋಬ್ಯಾಕ್ಟರ್ ಇದು ಸಾರಜನಕವನ್ನು ಸ್ಥಿರೀಕರಿಸುವ ಜೀವಾಣುಗಳು ಆಯ್ತು ಸರ್. ನೆಕ್ಸ್ಟ್ ಸರ್, ರಂಜಕವನ್ನು ಕರಗಿಸುವ ಸೂಕ್ಷ್ಮಾಣುಜೀವಿಗಳು ಸರ್. ಇಲ್ಲಿ ರಂಜಕ ನಿಮಗೆ ಗೊತ್ತಿರೋ ಹಾಗೆ ಸರ್, ಮಣ್ಣಿನಲ್ಲಿ ತುಂಬಾ ಇದೆ ಸರ್. ಆದರೆ ಎಲ್ಲಾ ರಂಜಕವನ್ನು ಗಿಡಗಳು ತಗೊಳ್ಳಿಕ್ಕೆ ಅವಕಾಶ ಇಲ್ಲ ಸರ್, ಬಳಕೆ ಮಾಡಲಿಕ್ಕೆ ಆಗಲ್ಲ ಸರ್. ಯಾಕಂದ್ರೆ ಅದು ಗಿಡಗಳಿಗೆ ತಗೊಳ್ಳೋ ರೀತಿಯಲ್ಲಿ ಇಲ್ಲ ಸರ್. ಯಾಕಂದ್ರೆ ಈಗ ಎಲ್ಲಾ ನ್ಯೂಟ್ರಿಯೆಂಟ್ಸ್ನು ಸಹ ಗಿಡಗಳು ಇರೋ ರೀತಿ ತಾಣಲ್ಲ ಸರ್, ಅದಕ್ಕೆ ತನ್ನದೇ ಆದಂತ ರೀತಿಯಲ್ಲಿ ಬೇಕಿದೆ ಸರ್ ಗಿಡಗಳಿಗೆ. ಉದಾಹರಣೆಗೆ ಸರ್, ನೈಟ್ರೋಜನ್ನ ಅಮೋನಿಕಲು ಮತ್ತೆ ನೈಟ್ರೇಟ್ ಫಾರಮ್ ಆಗಿ ತಗೊಳುತ್ತೆ ಸರ್. ಅದೇ ರೀತಿ ಸಾರಜನಕವನ್ನು ಸರ್ H2PO4 ಅಂಡ್ HPO4 ಫಾರಮ್ ಆಗಿ, ಮತ್ತೆ ಪೊಟಾಶಿಯಂನ ಅಯಾನಿಕ್ ಫಾರಮ್ ಆಗಿ ತಗೊಳ್ಳ ಸರ್. ಆದ್ರಿಂದ ಈ ಜೀವಾಣುಗಳು ಏನು ಮಣ್ಣಿನಲ್ಲಿ ಇರ್ತಕ್ಕಂಥ ಸಾರಜನಕವನ್ನು ಸರ್ ಗಿಡಗಳಿಗೆ ಬೇಕಾಗುವ ರೀತಿಯಲ್ಲಿ, ಇದರಲ್ಲಿ ಒಂದು ಮುಖ್ಯವಾದಂಥ ಜೀವಾಣು ಅಂದರೆ ಸರ್ ಬ್ಯಾಸಿಲಸ್ ಮೆಗಥೀರಿಯಂ ಸರ್. ಬ್ಯಾಸಿಲಸ್ ಮೆಗಥೀರಿಯಂ ಅನ್ನೋದು ರಂಜಕವನ್ನು ಕರಗಿಸಿ ಗಿಡಗಳಿಗೆ ಬೇಕಾಗುವ ರೀತಿಯಲ್ಲಿ ಕೊಡುತ್ತೆ ಸರ್. ಮತ್ತೆ ನಂತರ ಸರ್, ಪೊಟಾಶಿಯಂನ ಕರಗಿಸ್ತಕ್ಕಂಥ ಜೀವಾಣು ಸರ್, ಅದು ಫ್ರಚೂರಿಯಾ ಅರೆನ್ಶಿಯಾ ಅಂತ ಹೇಳಿ ಸರ್. ಇದು ಏನ್ ಮಾಡುತ್ತೆ ಅಂದ್ರೆ ಸರ್, ಇದು ಅಷ್ಟೇ ಸರ್, ಮಣ್ಣಿನಲ್ಲಿ ಇರ್ತಕ್ಕಂಥ ಏನು ಪೊಟಾಶಿಯಂ ಇದೆ ಸರ್, ಅದನ್ನೆಲ್ಲ ಕರಗಿಸಿ ಸರ್ ಗಿಡಗಳಿಗೆ ಬೇಕಾಗುವ ಪ್ರಮಾಣದಲ್ಲಿ ಕೊಡುತ್ತೆ ಸರ್. ನಂತರ ಇನ್ನೊಂದಿದೆ ಸರ್, ಇದು ಈಗ ರೈತರು ಏನಾಗಿದೆ ಸರ್, ಒಂದೊಂದನ್ನೇ ಬಳಸಬದಲು ಸರ್ ಈಗ ಮೂರೂ ಒಟ್ಟಿನಲ್ಲಿ ಒಂದೇ ಇದರಲ್ಲಿ ಸರ್ ಸೂಕ್ಷ್ಮಾಣುಜೀವಿಗಳ ಒಕ್ಕೂಟ ಅಂತ ಕರಿತೀವಿ ಸರ್. ಈಗ ರೈತರು ಸಾರಜನಕ, ರಂಜಕ ಮತ್ತೆ ಪೊಟಾಶಿಯಂನ ಸಪರೇಟ್ ಆಗಿ ತಗೊಂಡು ಹಾಕಬದಲು ಇದನ್ನ ಒಂದನ್ನೇ ತಗೊಂಡ್ರೆ ಸರ್ 3 ಜೀವಾಣುಗಳು ಇರುತ್ತೆ ಸರ್. ಇಲ್ಲಿ ಏನಾಗುತ್ತೆ ಸರ್, ಹಿಂಗೆ ಒಕ್ಕೂಟ ಮಾಡಿದಾಗ ಜೀವಾಣುಗಳು ಒಂದಕ್ಕೆ ಒಂದಕ್ಕೆ ಇದನ್ ಮಾಡಬಾರ್ದು ಸರ್, ನೆಗೆಟಿವ್ ಅಂದ್ರೆ ಅದು ಒಂದು ಇನ್ನೊಂದನ್ನ ಹಾರ್ಮ್ಫುಲ್ ಮಾಡಬಾರ್ದು ಸರ್. ಅಂದ್ರೆ ಇವು ಎರಡು ಒಕ್ಕೂಟದಿಂದ ಕೆಲಸ ಮಾಡ್ಬೇಕು ಸರ್. ಇವು ಮೂರು ಏನ್ ಮಾಡ್ತವೆ ಅಂದ್ರೆ ಸರ್, ರೈತರಿಗೆ ಅನುಕೂಲಗಳು ಜಾಸ್ತಿ ಸರ್. ಕಾಸ್ಟ್ನು ಸರ್ ಕಡಿಮೆ ಆಗುತ್ತೆ ಸರ್, ಬೆಲೆ ಕಡಿಮೆ. ಯಾಕಂದ್ರೆ ಸರ್ ಈಗ ರೈತರು ಒಂದೊಂದನ್ನೇ ತಗೋಣ ಬದಲು ಇದನ್ನ ತಗೊಂಡ್ರೆ ಉಪಯೋಗಗಳು ಜಾಸ್ತಿ ಮತ್ತೆ ಖರ್ಚು ಕೂಡ ಕಡಿಮೆ ಸರ್. ಇವು ಒಕ್ಕೂಟನು ತಗೋಬಹುದು ಸರ್. ಹೀಗೆ ಈ ಜೈವಿಕ ಗೊಬ್ಬರದ ವಿಧಗಳನ್ನು ನಾವು ಅನೇಕ ರೂಪಗಳಲ್ಲಿ ನೋಡಬಹುದು. ಜೈವಿಕ ಗೊಬ್ಬರಗಳ ಪ್ರಯೋಜನಗಳು ಏನು ಅಂತೀರಿ ಸರ್? ಪ್ರಯೋಜನಗಳು ಅಂತ ಬಂದಾಗ ಸರ್ ಇಲ್ಲಿ ಏನಾಗುತ್ತೆ ಸರ್, ಮೊದಲನೇದಾಗಿ ಸರ್ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿದೆ ಸರ್. ಈಗ ನೀವು ಹೇಳ್ದಂಗೆ ಸರ್ ಇವತ್ತಿನ ದಿನಮಾನ ಏನು ಹೇಗಿದೆ ಅಂದರೆ ಮುಂದಿನ ಪೀಳಿಗೆಗೆ ನಾವು ಒಳ್ಳೆ ಮಣ್ಣನ್ನು ಕೊಡಲಿಕ್ಕೆ ಕಷ್ಟ ಸಾಧ್ಯ ಸರ್. ಗೊತ್ತಿದೆ ಸರ್ ನಿಮಗೆ, ನಾವು ಲಿಟ್ರಲಿ ಹೇಗಿದೆ ಅಂದರೆ ದುಡ್ಡು ಕೊಟ್ಟು ವಿಷ ಇದು ಮಾಡ್ತಾ ಇದ್ದೀವಿ ಸರ್ ಆ ಲೆವೆಲ್ಲಿಗೆ. ಯಾಕಂದರೆ ಸಾವಯವ ಗೊಬ್ಬರ ಕಡಿಮೆ ಆಗಿದೆ, ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕ ಮತ್ತು ಬೇರೆ ಎಲ್ಲ ವಿಷಪೂರಿತ ವಸ್ತುಗಳನ್ನ ಮಣ್ಣಿಗೆ ಹಾಕೋದ್ರಿಂದ ಸರ್ ನಾವು ಮಣ್ಣಿನ ಫಲವತ್ತತೆ ದಿನದಿಂದ ಕ್ಷೀಣಿಸ್ತಿದೆ ಸರ್. ನಮ್ಮ ಜವಾಬ್ದಾರಿ ಏನಂದ್ರೆ ಮಣ್ಣಿನ ಫಲವತ್ತತೆಯನ್ನು ಮತ್ತು ಮಣ್ಣಿನ ಆರೋಗ್ಯವನ್ನು ನಾವು ಮುಂದಿನ ಪೀಳಿಗೆಗೂ ಉತ್ತಮ ರೀತಿಯಲ್ಲಿ ತಗೊಂಡು ಹೋಗ್ಬೇಕು ಸರ್. ಆ ನಿಟ್ಟಿನಲ್ಲಿ ಸರ್ ಈ ಜೈವಿಕ ಗೊಬ್ಬರಗಳು ಮಣ್ಣಿನ ಆರೋಗ್ಯವನ್ನು ಮತ್ತು ಮಣ್ಣಿನ ಫಲವತ್ತತೆಯನ್ನು ಸರ್ ಏನು ಹಾಳು ಮಾಡ್ದಂಗೆ ಸರ್ ಉತ್ತಮ ರೀತಿಯಲ್ಲಿ ಹಿಡಿದಿಟ್ಕೊಳ್ತೈತೆ ಸರ್. ಮೊದಲನೇದಾಗಿ ಈ ಸೂಕ್ಷ್ಮಾಣುಜೀವಿಗಳು ಸರ್ ಬರೇ ಪೋಷಕಾಂಶಗಳನ್ನು ದೊರಕಿಸಿಕೊಡೋದಲ್ಲದೆ ಸರ್ ಇದರಲ್ಲಿ ಹತ್ತು ಹಲವು ಬೇರೆ ಪ್ರಯೋಜನಗಳಿದ್ದಾವೆ ಸರ್. ಉದಾಹರಣೆಗೆ ಸರ್ ಈ ಸೂಕ್ಷ್ಮಾಣುಜೀವಿಗಳು ಸರ್ ಸಸ್ಯ ಬೆಳವಣಿಗೆಗೆ ಮತ್ತು ಪ್ರಚೋದಕಗಳಿಗೆ ಕೆಲವು ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡ್ತವೆ ಸರ್. ಫಾರ್ ಎಕ್ಸಾಂಪಲ್ ಸೂಡೋಮೋನಸ್ ಅಂತ ಒಂದಿದೆ ಸರ್. ಈ ಸೂಡೋಮೋನಸ್ ಜೀವಾಣು ಏನು ಮಾಡುತ್ತೆ ಅಂದರೆ ಸರ್ ಗಿಡಗಳಿಗೆ ಬೇಕಾಗಿರ್ತಕ್ಕಂಥ ಹಾರ್ಮೋನ್ಸ್ ಸರ್ ನೀವು ಕೇಳಿರ್ಬೋದು ಸರ್, ಜಿಬರ್ಲಿಕ್ ಆ್ಯಸಿಡ್, ಇಂಡೋಲಸ್ಟಿಕ್ ಆ್ಯಸಿಡ್, ಸೈಟೋಕೈನಿನ್ಸ್ ಅಂತೇಳಿ ಈ ಮೂರು ಗ್ರೋತ್ ಹಾರ್ಮೋನ್ಸ್ನ ಇದು ಉತ್ಪತ್ತಿ ಮಾಡಿಕೊಟ್ಟು ಗಿಡಗಳಿಗೆ ಒಳ್ಳೆ ದಷ್ಟಪುಷ್ಟವಾಗಿ ಮತ್ತು ಒಳ್ಳೆ ಬೆಳವಣಿಗೆ ಈ ಹಾರ್ಮೋನ್ಸ್ಗಳು ಸರ್ ಗಿಡಗಳಿಗೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ವಿಧವಾಗಿ ಸರ್ ಬಳಕೆಯಾಗುತ್ತೆ ಸರ್. ಕೆಲವು ಬೇರ್ನ ಆಳವಾಗಿ ಮತ್ತು ಸದೃಢವಾಗಿ ಬೇರು ಬಿಡಲಿಕ್ಕೆ ಅನುಕೂಲ ಆಗುತ್ತೆ, ಕೆಲವು ಬ್ರಾಂಚಸ್ಸು ಮತ್ತು ನಂಬರ್ ಆಫ್ ಎಲೆಗಳನ್ನ ಜಾಸ್ತಿ ಆಗಲಿಕ್ಕೆ ಉಪಯೋಗ ಆಗುತ್ತೆ ಸರ್, ಮತ್ತು ಫೋಟೋಸಿಂಥಸಿಸ್ಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಸಹಾಯ ಮಾಡುತ್ತೆ ಸರ್. ಈ ನಿಟ್ಟಿನಲ್ಲಿ ಇದು ಗಿಡಗಳ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಸರ್. ಅದಲ್ಲದೆ ಸರ್ ಕೆಲವು ಮಣ್ಣಿನಿಂದ ಬರ್ತಕ್ಕಂಥ ರೋಗಗಳು ಅವನ್ನ ತಡೆಗಟ್ತಾವ ಸರ್. ಯಾವ್ಯಾವ ಅಂದ್ರೆ ಈಗ ಟೈಕೋಡರ್ಮ ಇರ್ಬೋದು ಸರ್, ಮತ್ತೆ ಸೂಡೋಮೋನಸ್ ಇರ್ಬೋದು, ಇವೆ ಏನ್ ಮಾಡ್ತವೆ ಅಂದ್ರೆ ಮಣ್ಣಿನಲ್ಲಿಂದ ಹರಡ್ತಕ್ಕಂಥ ರೋಗಗಳನ್ನ ತಡೆದಿಟ್ಟು ಗಿಡಗಳು ಆ ರೋಗದಿಂದ ಮುಕ್ತರಾಗಲಿಕ್ಕೆ ಮತ್ತೆ ಅದರಿಂದ ಆಚೆ ಬಂದು ಗಿಡಗಳು ಚೆನ್ನಾಗಿ ಬೆಳೀಲಿಕ್ಕೆ ರಾಸಾಯನಿಕ ಮತ್ತೆ ಕೀಟನಾಶಕಗಳನ್ನ ಬಳಸ್ದಂಗೆ ಸರ್ ಬಳಸಿದ್ರು ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೊಂಡು ಬೆಳೆನ ಬೆಳೀಲಿಕ್ಕೆ ಅನುಕೂಲ ಮಾಡಿಕೊಡ್ತವೆ ಸರ್. ಮತ್ತೆ ಇದು ಮಣ್ಣಿನಲ್ಲಿ ನೀರಿನ ಅಂಶವನ್ನು ಸರ್ ಹಿಡಿದಿಟ್ಕೊಳ್ಳೋ ಕೆಲಸವನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಸರ್. ಮತ್ತೆ ಇದೆಲ್ಲ ಮೀರಿ ಸರ್ ಇದೇನು ಪರಿಸರ ಮಾಲಿನ್ಯಕ್ಕೆ ಏನೂ ಇದು ಹಾಳು ಮಾಡಲ್ಲ ಸರ್, ಇದು ಎಕೋ ಫ್ರೆಂಡ್ಲಿ ಸರ್. ಹೀಗೆ ಈ ಜೈವಿಕ ಗೊಬ್ಬರಗಳು ಅನೇಕ ಪ್ರಯೋಜನಗಳನ್ನ ನಮ್ಮ ಪರಿಸರಕ್ಕೆ ಮತ್ತೆ ಕೃಷಿಕರಿಗೆ ಉಂಟು ಮಾಡುತ್ತೆ ಅನ್ನುವಂಥದ್ದು. ಇದೀಗ ಆಲಿಸಿ ವಿಶ್ವ ಮ್ಯಾಂಗ್ರೋವ್ ದಿವಸದ ಸಂದರ್ಭದಲ್ಲಿ ಯುನೆಸ್ಕೋ ಹಾಗೂ ಆಕಾಶವಾಣಿ ಸಹಯೋಗದ ಸಂದೇಶ. ಕ್ಲೈಮೇಟ್ ಪಾರ್ಟ್ನರ್ಶಿಪ್ಸ್. This is a message from UNESCO. Addressing climate change requires strong global cooperation. High-emitting nations must lead mitigation efforts and support vulnerable countries through finance, technology, and capacity building. The UN plays a central role in coordinating international action through frameworks like the UNFCCC. It's time to move from promises to implementation, working together to build a low-carbon resilient future. Did you know that in 2020, the world's top five polluting countries were responsible for around 60% of global carbon dioxide emissions? ಇದುವರೆಗೆ ವಿಶ್ವ ಮ್ಯಾಂಗ್ರೋವ್ ದಿವಸದ ಸಂದರ್ಭದಲ್ಲಿ ಯುನೆಸ್ಕೋ ಹಾಗೂ ಆಕಾಶವಾಣಿ ಸಹಯೋಗದ ಸಂದೇಶ ಕೇಳಿದಿರಿ. ಇನ್ನು ತಾವಾಗಲೇ ಹೇಳಿದಾಗೆ ಈ ಜೈವಿಕ ಗೊಬ್ಬರಗಳು ಘನರೂಪದಲ್ಲೂ ಕೂಡ ದೊರಕುತ್ತೆ ಹಾಗೂ ದ್ರವರೂಪದಲ್ಲೂ ಕೂಡ ದೊರಕುತ್ತೆ. ಘನರೂಪ ಅಥವಾ ಪುಡಿ ಆಧಾರಿತ ಜೈವಿಕ ಗೊಬ್ಬರಗಳಿಗಿಂತ ಈ ದ್ರವ ಜೈವಿಕ ಗೊಬ್ಬರಗಳನ್ನು ಬಳಸೋದ್ರಿಂದ ಏನೆಲ್ಲ ಅನುಕೂಲಗಳು ಉಂಟಾಗುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡಿ. ಈಗ ನೀವು ಕಾಣಂಗೆ ಸರ್ ಇದು ಹೇಗಿದೆ ಅಂದರೆ ಜೀವಾಣುಗಳಿಂದ ಆಗ್ತಕ್ಕಂಥ ಕೆಲಸ ಸರ್. ಇಲ್ಲಿ ಪ್ರಪ್ರಥಮವಾಗಿ ಸರ್ ಜೀವಾಣುಗಳ ಸಂಖ್ಯೆ ತುಂಬಾ ಮುಖ್ಯ ಆಗುತ್ತೆ ಸರ್. ದ್ರವ ರೂಪದಲ್ಲಿ ಏನಾಗುತ್ತೆ ಅಂದರೆ ಸರ್ ಜೀವಾಣುಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಸರ್. ಪುಡಿ ಮತ್ತು ಘನಕ್ಕೆ ಹೋಲಿಸಿದಾಗ ದ್ರವ ರೂಪದಲ್ಲಿ ಜೀವಾಣುಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಸರ್. ಮತ್ತು ದ್ರವ ರೂಪದ್ದು ಬಳಸಲಿಕ್ಕೆ ಸುಲಭ ಸರ್. ಯಾಕಂದ್ರೆ ಸರ್, ಇದನ್ನ ಹಲವಾರು ರೀತಿಯಲ್ಲಿ ಬಳಸಬಹುದು ಸರ್. ಉದಾಹರಣೆಗೆ ಸರ್, ನಾವು ಹನಿ ನೀರಾವರಿ ಮುಖಾಂತರ ಬಳಸಬಹುದು ಸರ್, ಬಟ್ ಪುಡಿದ್ನ ನಾವು ಆ ರೀತಿ ಬಳಸಲಿಕ್ಕೆ ಆಗಲ್ಲ ಸರ್. ದ್ರವ ರೂಪದನ್ನ ನೀವು ಹನಿ ನೀರಾವರಿ ರೂಪದಲ್ಲಿ ಕೊಡಬಹುದು ಸರ್, ಬೆಳೆಗಳಿಗೆ ಎಷ್ಟು ಬೇಕೋ ಅಷ್ಟು ಕೊಡಬಹುದು. ಅದೇ ರೀತಿ ನಾವು ಸಿಂಪರಣೆ ಮಾಡಬಹುದು ಸರ್. ಇಲ್ಲಿ ಪ್ರಮುಖವಾಗಿ ಸರ್, ಈ ಆರ್ಗನಿಸಮ್ ಸಿಂಪರಣೆ ಮಾಡೋದ್ರಿಂದ ನಮಗೆ ಗಿಡಗಳಿಗೆ ಬೇಗ ಅನುಕೂಲ ಆಗುತ್ತೆ ಸರ್, ಪ್ರಯೋಜನಗಳು ಬೇಗ ಆಗ್ತವೆ ಸರ್. ಈಗ ಇದನ್ನ ನಾವು ಘನದ್ದು ಮತ್ತೆ ಅಥವಾ ಪುಡಿದನ್ನ ನಾವು ಸಿಂಪರಣೆ ಮಾಡ್ಲಿಕ್ಕೆ ಆಗಲ್ಲ ಸರ್. ಹಂಗಾಗಿ ಇದು ಬಳಸಲಿಕ್ಕೆ ಈಸಿ ಸರ್. ಇನ್ನ ಪುಡಿದೇನಾಗುತ್ತೆ ಸರ್, ಪುಡಿದ ನಾವು ಮಣ್ಣಿಗೆ ಕೊಟ್ಟಿಗೆ ಗೊಬ್ಬರದ ಜೊತೆ ಅಥವಾ ನೇರವಾಗಿ ಮಣ್ಣಿಗೆ ಹಾಕಬಹುದು ಸರ್. ಮತ್ತೆ ಈ ಸೀಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಸರ್, ಸೀಡ್ ಟ್ರೀಟ್ಮೆಂಟ್ ಬೀಜೋಪಚಾರ ಅಂತ ಹೇಳ್ತೀವಿ ಸರ್, ಬೀಜೋಪಚಾರ ಮುಖಾಂತರನು ಮಾಡಬಹುದು ಸರ್. ಮತ್ತೆ ಇಲ್ಲಿ ಸರ್, ನಿಮಗೆ ದ್ರವ ರೂಪದಲ್ಲಿ ಸರ್ ಅನುಕೂಲಗಳು ಸರ್, ನ್ಯೂಟ್ರಿಯಂಟ್ಸ್ ಅಂದ್ರೆ ಪೋಷಕಾಂಶಗಳು ಗಿಡಗಳಿಗೆ ಬೇಗ ದೊರಕ್ತವೆ ಸರ್. ಯಾಕಂದ್ರೆ ನಾವು ಈಗ ಹನಿ ನೀರಾವರಿ ಮುಖಾಂತರ ಕೊಡೋದ್ರಿಂದ ಮತ್ತೆ ಸಿಂಪರಣೆ ಮಾಡೋದ್ರಿಂದ ಬೇಗ ಗಿಡಗಳಿಗೆ ತಲುಪ್ತವೆ ಸರ್, ಮತ್ತೆ ಪ್ರಯೋಜನ ಬೇಗ ಆಗುತ್ತೆ ಸರ್. ಹೀಗೆ ಈ ಜೈವಿಕ ಗೊಬ್ಬರಗಳನ್ನ ದ್ರವ ರೂಪದಲ್ಲಿ ಬಳಕೆ ಮಾಡತಕ್ಕಂಥದ್ದು ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತೆ, ಮತ್ತೆ ಅದನ್ನ ಒದಗಿಸ್ಲಿಕ್ಕೂ ಕೂಡ ಸುಲಭವಾದಂತಹ ಮಾರ್ಗವನ್ನ ನಾವು ಕಂಡುಕೊಂಡು ದ್ರವ ರೂಪದ ಜೈವಿಕ ಗೊಬ್ಬರಗಳನ್ನ ಬಳಸೋದ್ರಿಂದ ಅನೇಕ ತರಹದ ಅನುಕೂಲಗಳನ್ನ ಮಾಡಿಕೊಳ್ಬಹುದು. ಇನ್ನು ಈ ಜೈವಿಕ ಗೊಬ್ಬರವನ್ನ ಉಪಯೋಗಿಸ್ತಕ್ಕಂಥ ವಿಧಾನಗಳು ಯಾವ್ಯಾವು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಮೊದಲನೇದಾಗಿ ಸರ್, ನಾವು ಹೇಳ್ದಂಗೆ ಮಣ್ಣಿಗೆ ನೇರವಾಗಿ ಹಾಕ್ಬೋದು ಸರ್, ಮಣ್ಣಿಗೆ ನೇರವಾಗಿ ಗಿಡಗಳ ಬೇರಿಗೆ ಸಮೀಪವಾಗಿ ಹಾಕ್ಬೋದು ಸರ್. ಮತ್ತೆ ಕೊಟ್ಟಿಗೆ ಗೊಬ್ಬರ, ಈಗ ಏನಾಗುತ್ತೆ ಸರ್, ರೈತರು ಮುಖ್ಯ ಲ್ಯಾಂಡ್ನ ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ ಸರ್, ಒಂದು ಟನ್ನಿಗೆ 5-10 kg ನಮ್ಮ ಜೈವಿಕ ಗೊಬ್ಬರನ ಕೊಟ್ಟಿಗೆ ಗೊಬ್ಬರದಲ್ಲಿ ಮುಂಚಿತವಾಗಿ 1 ವಾರ ಅಥವಾ 15 ದಿವಸ ಮುಂಚಿತವಾಗಿ ಹಾಕಿದ್ರೆ ಸರ್, ಇವು ಅದರಲ್ಲಿರ್ತಕ್ಕಂಥ ಸಾವಯವ ಅಂಶವನ್ನು ಬಳಸ್ಕೊಂಡು ಅದರ ಸಂತತಿ ಹೆಚ್ಚಾಗುತ್ತೆ ಸರ್. ಈಗ ಪೌಡರ್ ರೂಪದಲ್ಲಿ ಪುಡಿ ರೂಪದಲ್ಲಿ ಹಾಕಿರ್ತೀವೋ ಸರ್, ಆ ಕೊಟ್ಟಿಗೆ ಗೊಬ್ಬರದಲ್ಲಿ ಇರ್ತಕ್ಕಂಥ ಸಾವಯವ ಅಂಶನ ಈ ಜೀವಾಣುಗಳು ಉಪಯೋಗಿಸ್ಕೊಂಡು ಅದನ್ನ ವೃದ್ಧಿಸ್ತವೆ ಸರ್. ಆ ವೃದ್ಧಿಸೋದ್ರಿಂದ ಅಕೌಂಟ್ಸ್ ಜಾಸ್ತಿ ಆಗಿ ಅದನ್ನ ನಾವು ಫೀಲ್ಡ್ಗೆ ಹಾಕೋದ್ರಿಂದ ಉಪಯೋಗಗಳು ಜಾಸ್ತಿ ಸರ್. ಮತ್ತೆ ಬೀಜೋಪಚಾರ ಮಾಡ್ತೀವಿ ಸರ್. ಬೀಜೋಪಚಾರ ಈಗ ಉದಾಹರಣೆಗೆ ಸರ್, ರೈಸೋಬಿಯಮ್, ಈಗ ಯಾವ್ಯಾವ ದ್ವಿದಳ ಧಾನ್ಯ ಅಂತ ಹೇಳಿದೆ ಸರ್, ಈಗ ಎಣ್ಣೆ ಕಾಳಿರ್ಬೋದು, ಗಡ್ಲೆಕಾಯಿ, ಮತ್ತೆ ತೊಗರಿ ಇರ್ಬೋದು, ಮತ್ತೆ ಅಲಸಂದೆ, ಮತ್ತೆ ಸೋಯಾ ಅವರೆ, ಇವಕ್ಕೆಲ್ಲ ಸರ್ ನಾವು ಬೀಜೋಪಚಾರ ಮಾಡಲಿಕ್ಕೆ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸರ್, ಬೀಜಕ್ಕೆ ಅದು ಅಂಟ್ಕೋಬೇಕಲ್ಲ ಸರ್, ಅದಕ್ಕೆ ನಾವು ಬೆಲ್ಲನೋ ಅಥವಾ ಸಕ್ಕರೆದೋ ಏನಾದ್ರು ಸ್ವಲ್ಪ ಪಾಕ ಮಾಡ್ಕೋಬೇಕು ಸರ್. ಪಾಕ ಮಾಡಿಕೊಂಡು ಅದಕ್ಕೆ 10-20 gram 1 kg ಸೀಡ್ಗೆ ಸರ್ ನಾವು ಈ ಜೈವಿಕ ಗೊಬ್ಬರನ ಮಾಡಿಕೊಂಡು ಪಾಕ ಮಾಡ್ಕೊಂಡಿರ್ತೀವಲ್ಲ ಸರ್, ಅದು ತಣ್ಣಗಾದ್ಮೇಲೆ ಸರ್ ಈ ಜೈವಿಕ ಗೊಬ್ಬರ ಮತ್ತೆ ಬೀಜಗಳನ್ನ ಚೆನ್ನಾಗಿ ಮಿಶ್ರಣ ಮಾಡ್ಬೇಕು ಸರ್. ಮಿಶ್ರಣ ಮಾಡಿ ನಂತರ ನೆರಳಿನಲ್ಲಿ ಸರ್ ಒಣಗಿಸಿ ನಂತರ ಬೀಜನ ಬಿತ್ತನೆ ಮಾಡ್ಬೇಕು ಸರ್. ಇದು ಬೀಜೋಪಚಾರಕ್ಕೆ ಸರ್. ನಂತರ ಹನಿ ನೀರಾವರಿ ಪದ್ಧತಿಯಲ್ಲಿ ಕೊಡಬಹುದು ಸರ್. ಹನಿ ನೀರಾವರಿ ಪದ್ಧತಿಯಲ್ಲಿ ದ್ರವ ರೂಪದ ಜೈವಿಕ ಗೊಬ್ಬರನ ಕೊಡಬಹುದು ಸರ್. ಅದು ಹೆಂಗೆ ಅಂದ್ರೆ ಸರ್, 1 liter 100 liter ನೀರಿನಲ್ಲಿ ಮಿಶ್ರಣ ಮಾಡಿ ಸರ್ ನಾವು ಹನಿ ನೀರಾವರಿ ಮುಖಾಂತರ ಕೊಡಬಹುದು ಸರ್. ಸಿಂಪರಣೆನು ಅಷ್ಟೇ ಸರ್. ಸಿಂಪರಣೆಗೆ ಕ್ರಾಪು ಅಂದ್ರೆ ಬೆಳೆ ಯಾವ ಹಂತದಲ್ಲಿ ಇರುತ್ತೆ ಅದ್ರ ಮುಖಾಂತರ ಅದರನ್ನ ಅನುಸರಿಸಿಕೊಂಡು ನಾವು ಈಗ 10-20 ml ಸರ್ 1 liter ನೀರಿಗೆ ಸೇರಿಸಿ ಸಿಂಪರಣೆ ಮಾಡ್ಬೋದು ಸರ್. ಮತ್ತೆ ನರ್ಸರಿ, ಈಗ ಇತ್ತೀಚಿನ ದಿನಗಳಲ್ಲಿ ಸರ್ ನೀವು ನೋಡಿರ್ಬೋದು ನರ್ಸರಿಗಳು ತುಂಬಾನೇ ಇದೆ ಸರ್. ತರಕಾರಿ ನರ್ಸರಿಗಳಿರ್ಬೋದು, ಮತ್ತೆ ಹಣ್ಣಿನ ನರ್ಸರಿ ಇರ್ಬೋದು, ಮತ್ತೆ ಇವು ಬೇರೆ ಬೇರೆ ನರ್ಸರಿಗಳಿದಾವಲ್ಲ ಸರ್, ಆ ನರ್ಸರಿಗಳಲ್ಲಿ ಈಗ ಏನ್ ಮಾಡ್ತಿದ್ದಾರೆ ಸರ್, ಮೀಡಿಯಾ ಅಂತ ನೀವು ಕೇಳಿರ್ತೀರ ಸರ್, ಅದಕ್ಕೆ ಕೋಕೋ ಪೀಟು ಅಥವಾ ಮಣ್ಣನ್ನ ಯೂಸ್ ಮಾಡ್ತಾರೆ ಸರ್. ಅಂದ್ರೆ ತೆಂಗಿನ ನಾರಿಂದು ಸರ್ ಅದು ಉದ್ಗಿರುತ್ತೆ ಸರ್, ಅದನ್ನ ಮೀಡಿಯಾಗಿ ಯೂಸ್ ಮಾಡ್ತಾ ಇದಾರೆ ಸರ್. ಅದನ್ನ ಪುಷ್ಟೀಕರಿಸಕ್ಕೆ ಸರ್ ಈ ಜೀವಾಣು ಗೊಬ್ಬರಗಳನ್ನ ನಾವು ಉಪಯೋಗಿಸ್ಕೋಬಹುದು ಸರ್. ತುಂಬಾ ನರ್ಸರಿಯವರು ಸರ್ ತುಂಬಾ ಮಾಡ್ತಾ ಇದ್ದಾರೆ ಸರ್, ಆಲ್ರೆಡಿ ಮಾಡಿ ತುಂಬಾ ಹೆಚ್ಚಿನದಾಗಿ ಒಳ್ಳೆ ಫಲಿತಾಂಶನೂ ಕಂಡಿದ್ದಾರೆ ಸರ್. ಅದಕ್ಕೂ ಅಷ್ಟೇನೆ ಸರ್, 1 ton ಕೋಕೋ ಪೀಟ್ಗೆ ಸರ್ 5 kg ಅಥವಾ 3 liter ದ್ರವ ರೂಪದ ಜೈವಿಕ ಗೊಬ್ಬರವನ್ನು ಹಾಕೋದ್ರಿಂದ ನರ್ಸರಿದನ್ನ ನಾವು ಪುಷ್ಟೀಕರಿಸಿ ಅದಕ್ಕೆ ಒಳ್ಳೆ ರೀತಿ ಮತ್ತೆ ಆರೋಗ್ಯವಾದಂತ ಗಿಡಗಳನ್ನ ನಾವು ಬೆಳೆಸಬಹುದು ಸರ್. ಇನ್ನು ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸುವ ಸಂದರ್ಭದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆಯ ಕ್ರಮಗಳನ್ನ ನಾವು ಅನುಸರಿಸಬೇಕು ಸರ್? ಇದು ಅತಿ ಮುಖ್ಯ ಸರ್. ಯಾಕಂದ್ರೆ ಸರ್, ನಮ್ಮಲ್ಲಿ ಇದು ತುಂಬಾನೇ ಸಾಮಾನ್ಯ ಆಗಿದೆ ಸರ್. ಈಗ ನಾವು ಜೈವಿಕ ಗೊಬ್ಬರಗಳನ್ನ ತಗೊಂಡೋಗ್ಬಿಟ್ಟು ಯಾವ್ದಾದ್ರು ರಾಸಾಯನಿಕ ಅಥವಾ ಕೀಟನಾಶಕದ ಜೊತೆ ಮಿಶ್ರಣ ಅಂದ್ರೆ ಅದನ್ನ ಸಿಂಪರಣೆ ಮಾಡಿರ್ತಾರೆ ಸರ್, ಅಥವಾ ಇದನ್ನ ಹಾಕಿ ನೆಕ್ಸ್ಟ್ ಇಮಿಡಿಯೇಟ್ ಅದನ್ನ ಸ್ಪ್ರೇ ಮಾಡ್ತಾರೆ ಸರ್, ಅವಾಗ ಏನಾಗುತ್ತೆ ಸರ್, ನಾ ಹೇಳ್ದಂಗೆ ಸರ್, ಇದರಲ್ಲಿ ಜೀವಾಣು ಕೆಲಸ ಮಾಡೋದ್ರಿಂದ ಅದ್ರ ಸಂತತಿನ ನಾವು ಉಳಿಸ್ಕೋಬೇಕು ಸರ್. ಅವೇ ಇಲ್ಲಿ ಸರ್, ಮುಖ್ಯವಾಗಿ ಪೋಷಕಾಂಶಗಳನ್ನಿರ್ಬೋದು, ರೋಗ ನಿರೋಧಕ ಇದು ಮಾಡ್ಬೋದು, ಎಲ್ಲ ಉಪಯೋಗ ಮಾಡೋದು, ಕೆಲಸ ಮಾಡೋದು ಈ ಜೀವಾಣುಗಳು ಸರ್. ಆದ್ರಿಂದ ನಾವು ಈ ಜೀವಾಣುಗಳನ್ನ ಹಾಕುವಾಗ ಸರ್, ಯಾವುದೇ ರೀತಿಯ ರಾಸಾಯನಿಕವನ್ನು ಮಿಶ್ರಣ ಮಾಡಬಾರ್ದು ಸರ್. ರಾಸಾಯನಿಕ ಗೊಬ್ಬರ ಇರ್ಬೋದು, ಕೀಟನಾಶಕ ಇರ್ಬೋದು ಅಥವಾ ಪೀಡನಾಶಕ ಇರ್ಬೋದು ಸರ್, ಅದ್ರ ಜೊತೆಗೆ ಯಾವತ್ತೂ ಮಿಕ್ಸ್ ಮಾಡಬಾರ್ದು ಸರ್. ಗ್ಯಾಪ್ ಕೊಡಬೇಕು ಸರ್, ಅಂದರೆ ಮಧ್ಯೆ ನಾವು ಗ್ಯಾಪ್ ಕೊಟ್ಟು ಫಸ್ಟ್ ನಾವು ಇದನ್ನ ಹಾಕೋದು ಉತ್ತಮ ಸರ್. ಜೈವಿಕ ಗೊಬ್ಬರ ಹಾಕಿ ಒಂದು ಅಟ್ಲೀಸ್ಟ್ 4-5 days ಅಥವಾ 3-4 days ಬಿಟ್ಟು ನೆಕ್ಸ್ಟು ಈಗ ಅವರೇನಾದರೂ ರಾಸಾಯನಿಕ ಅಥವಾ ಕೀಟನಾಶಕವನ್ನು ಬಳಕೆ ಮಾಡ್ಬೋದು ಸರ್. ಯಾಕಂದರೆ ಆಮೇಲೆ ಯಾಕೆ ಹಾಕೋಕ್ಕಾಗಲ್ಲ ಅಂತ ಕೇಳ್ಬೋದು ಸರ್, ಆಮೇಲೆ ಹಾಕ್ಬೋದು ಸರ್. ಈಗ ಅವರು ಕೀಟನಾಶಕನ ಬಳಸ್ತಾರಲ್ಲ ಸರ್, ಅದು ಎಷ್ಟು ವಿಷಕಾರಿ ಅನ್ನೋದ್ರ ಮೇಲೆ ಇದಾಗುತ್ತೆ ಸರ್. ಯಾಕಂದ್ರೆ ಅದು ಕೇಳಿದ್ದೀರಾ ಸರ್, ರೆಸಿಡ್ಯೂ ಅಂತ. ಈಗ ಕೆಲವು ಸರ್ ಒಂದು ವಾರ ಇರುತ್ತೆ, ಕೆಲವು 15 days ಇರುತ್ತೆ ಸರ್. ಆದ್ರಿಂದ ಈ ಜೈವಿಕ ಗೊಬ್ಬರಗಳನ್ನ ಫಸ್ಟು ಉಪಯೋಗಿಸಿ ನಂತರ ಯಾವುದಾದ್ರೂ ಕೀಟನಾಶಕ ಅಥವಾ ರಾಸಾಯನಿಕವನ್ನ ಸಿಂಪರಣೆ ಮಾಡೋದು ಉತ್ತಮ ಅಂತ ಹೇಳ್ತೀವಿ ಸರ್. ಅದೇ ರೀತಿ ಸರ್, ಈಗ ನಾವು ಇದನ್ನ ಜೈವಿಕ ಗೊಬ್ಬರಗಳನ್ನ ಒಳ್ಳೆ ಈಗ ಯೂನಿವರ್ಸಿಟೀಸ್ ಅಲ್ಲಿ ಕಾಲೇಜ್ಗಳಲ್ಲಿ ಸಿಗ್ತಾ ಇದೆ ಸರ್. ಒಳ್ಳೆ ಸೋರ್ಸ್ ಇಂದ ಅವರು ತಗೊಂಡು ಇದನ್ನ ಮಾಡಬೇಕು ಸರ್. ಮತ್ತೆ ಇನ್ನೊಂದು ನಾನು ಹೇಳೋದು ಮರ್ತೆ ಸರ್, ಇಲ್ಲಿ ಎಲ್ಲದಕ್ಕೂ ಒಂದು ಜೀವಿತಾವಧಿ ಅಂತ ಇದೆ ಸರ್. ಹೌದು, ಜೀವಿತಾವಧಿ ಅತಿ ಮುಖ್ಯ ಸರ್. ಪೌಡರ್ಗೂ ಮತ್ತೆ ದ್ರವ ರೂಪದಕ್ಕೂ ಕೇಳಿದ್ರಿ ಸರ್, ಇಲ್ಲಿ ಜೀವಿತಾವಧಿ ಪೌಡ್ರಲ್ಲಿ ನಾವು 6 ತಿಂಗಳವರೆಗೂ ಇಡಬಹುದು ಸರ್. ಇನ್ನ ದ್ರವ ರೂಪದಲ್ಲಿ 1 ವರ್ಷದ ತನಕ ಇಡಬಹುದು ಸರ್. ಆಮೇಲೆ ಏನಾಗ್ಬೋದು ಅಂತ ಕೇಳ್ಬೋದು ಸರ್. ಆಮೇಲೆ ಏನಾಗುತ್ತೆ ಅಂದ್ರೆ ಸರ್, ಅದ್ರದ್ದು ನಂಬರ್ಸ್ ಸರ್ ಕಡಿಮೆ ಆಗ್ತಾ ಬರುತ್ತೆ ಸರ್. ಜೀವಾಣುಗಳ ನಂಬರ್ಸ್ ಸಂತತಿ ಕಡಿಮೆ ಆಗ್ತಾ ಬರುತ್ತೆ ಸರ್. ಆದ್ರಿಂದ ಅದು ಜೀವಿತಾವಧಿಯಲ್ಲಿ ಇರತಕ್ಕಂತ ಟೈಮಲ್ಲಿ ಯೂಸ್ ಮಾಡ್ಕೋಬೇಕಾಗುತ್ತೆ ಸರ್. ಅದು ಎಕ್ಸ್ಪೈರ್ ಆಗೋವರೆಗೂ ನಾವು ವೇಟ್ ಮಾಡ್ಲಿಕ್ಕೆ ಹೋಗಬಾರ್ದು ಸರ್. ಮತ್ತೊಂದು ಸರ್, ಇಲ್ಲಿ ನಾವು ಜೈವಿಕ ಗೊಬ್ಬರನ ಬಳಸೋದ್ರಿಂದ ಸರ್, ಸರಿ ಸುಮಾರು ಸರ್ 20-25 ಭಾಗದಷ್ಟು ರಾಸಾಯನಿಕ ಗೊಬ್ಬರವನ್ನು ನಾವು ಕಡಿಮೆ ಮಾಡಬಹುದು ಸರ್. ಈಗ ಉದಾಹರಣೆಗೆ ಸರ್, ಯಾವುದೋ ಒಂದು ಬೆಳೆಗೆ ರಾಗಿ ಅಂದ್ಕೋರಿ ಸರ್, ರಾಗಿಗೆ ಒಂದು 20-60 ಮಳೆ ಆಶ್ರಿತಕ್ಕೆ ಅಷ್ಟಿರುತ್ತೆ ಸರ್. ಅದರಲ್ಲಿ ಸರ್ ಈಗ ನಮ್ಮವೆಲ್ಲ ಈ ಜೀವಾಣುಗಳು ಏನ್ ಮಾಡ್ತವೆ ಸರ್, 20-25 ಭಾಗವಷ್ಟು ನಾವು ರಾಸಾಯನಿಕ ಗೊಬ್ಬರದ ಮೇಲೆ ಆಗ್ತಕ್ಕಂಥ ಖರ್ಚನ್ನು ಕಡಿಮೆ ಮಾಡಬಹುದು ಸರ್. ಮತ್ತೆ ಅದರಿಂದ ಆಗ್ತಕ್ಕಂಥ ಅಡ್ಡ ಪರಿಣಾಮಗಳನ್ನ ಸರ್, ವಾತಾವರಣದ ಮೇಲೆ ಮತ್ತೆ ಮನುಷ್ಯರ ಮೇಲೆ ಮತ್ತೆ ಮಣ್ಣಿನ ಮೇಲೆ ಆಗ್ತಕ್ಕಂಥ ಅಡ್ಡ ಪರಿಣಾಮಗಳನ್ನ ಸರ್ ಕಂಟ್ರೋಲ್ ಮಾಡಬಹುದು ಸರ್. ಹೀಗೆ ಇಷ್ಟೆಲ್ಲ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಅನುಸರಿಸಿ ನಾವು ಜೈವಿಕ ಗೊಬ್ಬರಗಳ ಉಪಯೋಗವನ್ನು ಮಾಡೋದ್ರಿಂದ ಹೆಚ್ಚಿನ ಪರಿಣಾಮವನ್ನು ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಇದೀಗ ಆಲಿಸಿ ವಿಶ್ವ ಮ್ಯಾಂಗ್ರೋವ್ ದಿವಸದ ಸಂದರ್ಭದಲ್ಲಿ ಯುನೆಸ್ಕೋ ಹಾಗೂ ಆಕಾಶವಾಣಿ ಸಹಯೋಗದ ಸಂದೇಶ. ಕ್ಲೈಮೇಟ್ ಲಿಟ್ರಸಿ ಕನ್ಕ್ಲೂಷನ್, ಎ ಮೆಸೇಜ್ ಫ್ರಮ್ ಯುನೆಸ್ಕೋ. ಕ್ಲೈಮೇಟ್ ಚೇಂಜ್ ಇಸ್ ರಿಯಲ್ ಅಂಡ್ ಟರ್ನಿಂಗ್ ಅ ಬ್ಲೈಂಡ್ ಐ ಪುಟ್ಸ್ ಪೀಪಲ್ ಅಂಡ್ ದ ಪ್ಲಾನೆಟ್ ಅಟ್ ರಿಸ್ಕ್. Rising temperatures, extreme weather, and environmental degradation are accelerating, and the time to act is now. Real change begins not just in policy rooms, but in communities, classrooms, and homes. At UNESCO, in partnership with 10 UN agencies, we've produced multilingual climate literacy resources for all. Understanding climate science empowers action. You too can be a climate steward. Thank you for tuning in. Join us in building a more sustainable future through knowledge, solidarity and hope. ಇದುವರೆಗೆ ವಿಶ್ವ ಮ್ಯಾಂಗ್ರೋವ್ ದಿವಸದ ಸಂದರ್ಭದಲ್ಲಿ ಯುನೆಸ್ಕೋ ಹಾಗೂ ಆಕಾಶವಾಣಿ ಸಹಯೋಗದ ಸಂದೇಶ ಕೇಳಿದಿರಿ. ಇಷ್ಟೆಲ್ಲ ಅನುಕೂಲವನ್ನು ಉಂಟು ಮಾಡತಕ್ಕಂತಹ ಈ ಜೈವಿಕ ದ್ರವರೂಪದ ಗೊಬ್ಬರಗಳು ಎಲ್ಲಿ ಲಭಿಸುತ್ತೆ ಕೃಷಿಕರಿಗೆ? ನಮ್ಮ ಕೃಷಿ ಮಹಾವಿದ್ಯಾಲಯ ಹಾಸನ ಕೃಷಿ ತಂತ್ರಜ್ಞಾನ ಮತ್ತು ಮಾಹಿತಿ ಕೇಂದ್ರ ಅಂತ ಇದೆ ಸರ್, ಅಲ್ಲಿ ನಿಮಗೆ ಸಿಗುತ್ತೆ ಸರ್. ಅದರದ ಮುಖ್ಯಸ್ಥರಾದಂಥ ಡಾಕ್ಟರ್ MH ಶಂಕರ್ ಸರ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಅವರ ದೂರವಾಣಿ ಸಂಖ್ಯೆ 9945419872 ಸರ್. ಮತ್ತೊಮ್ಮೆ ಹೇಳ್ತೀನಿ, ದೂರವಾಣಿ ಸಂಖ್ಯೆ 9945419872. ಕಂದ್ಲಿ KVKಯಲ್ಲೂ ಸಿಗುತ್ತೆ ಸರ್. ಮತ್ತೆ ನೇರವಾಗಿ ನಮ್ಮನ್ನು ಕೂಡ ಸಂಪರ್ಕಿಸಬಹುದು ಸರ್, ಇಲ್ಲೇ ಕೃಷಿ ಮಹಾವಿದ್ಯಾಲಯ ಕಾರ್ಯಕರೆಯಲ್ಲಿ ಇರ್ತೀವಿ ಸರ್. ಇದಿಷ್ಟು ಜೈವಿಕ ದ್ರವರೂಪದ ಗೊಬ್ಬರಗಳಿಗೆ ಸಂಬಂಧಪಟ್ಟಂತಹ ವಿಷಯ. ಇದೇ ರೂಪದಲ್ಲಿ ದ್ರವರೂಪದ ಸಾವಯವ ಗೊಬ್ಬರಗಳು ಕೂಡ ಲಭ್ಯ ಇದ್ದಾವೆ. ದ್ರವರೂಪದ ಸಾವಯವ ಗೊಬ್ಬರಗಳು ಅಂತ ಹೇಳಿದ್ರೆ ಏನು ಸರ್? ದ್ರವ ರೂಪದ ಸಾವಯವ ಗೊಬ್ಬರಗಳು ಅಂತ ಅಂದರೆ ಸರ್, ಸಾವಯವ ವಸ್ತುಗಳಿಂದ ಪಡೆದ ಪೋಷಕಾಂಶಗಳಿಂದ ಕೂಡಿದ ದ್ರವಗಳಾಗಿವೆ ಸರ್, ಮತ್ತು ಮಣ್ಣಿನ ಆರೋಗ್ಯ ಮತ್ತು ಸಸ್ಯ ಪೋಷಣೆಯನ್ನು ಸುಧಾರಿಸಲು ಬಳಸಲಾಗುತ್ತೆ ಸರ್. ಗೋಮೂತ್ರ, ಹಸುವಿನ ಸಗಣಿ, ಪಂಚಗವ್ಯ, ಜೀವಾಮೃತ, ದಾಸಗಾವ್ಯ, ವರ್ಮಿ ವಾಶ್, ಕಾಂಪೋಸ್ಟಿ ಮತ್ತು ಹಸಿರು ಎಲೆಗಳ ಸಾರ ಸೇವೆ. ಈ ಗೊಬ್ಬರಗಳು ಸರ್ ಪೋಷಕಾಂಶಗಳ ಸುಲಭವಾಗಿ ಲಭ್ಯ ಇರುವ ಮೂಲವನ್ನು ನೀಡುತ್ತೆ ಸರ್, ಮತ್ತು ಸುಸ್ಥಿರ ಕೃಷಿ ಪದ್ಧತಿಯನ್ನು ಉತ್ತೇಜಿಸುತ್ತವೆ ಸರ್. ಈ ದ್ರವರೂಪದ ಸಾವಯವ ಗೊಬ್ಬರಗಳ ಬಳಕೆ ಹೇಗೆ ಮಾಡುವಂಥದ್ದು ಮತ್ತು ಇವುಗಳ ಮಹತ್ವ ಇದ್ರ ಬಗ್ಗೆ ತಿಳಿಸ್ಕೊಡಿ. ಇವನ್ನು ಕೂಡ ಅಷ್ಟೇ ಸರ್, ನೇರವಾಗಿ ನಾವು ಈಗ ಬೀಜಾಮೃತ ಅಂತೆಲ್ಲ ಹೇಳ್ತೀವಲ್ಲ ಸರ್, ಅದನ್ನ ಬೀಜಗಳಿಗೆ ಉಪಚರಿಸಿ ನಾವು ನಾಟಿ ಮಾಡಿ ಅದನ್ನ ಅನುಕೂಲ ಪಡ್ಕೋಬಹುದು ಸರ್. ಇನ್ನು ಮಿಕ್ಕಿದ್ದನ್ನ ನಾವು ಸಿಂಪರಣೆ ಮಾಡಿ ತಗೋಬಹುದು ಸರ್. ಇನ್ನು ಕೆಲವನ್ನ ಮಣ್ಣಿಗೆ ನೇರವಾಗಿ ಹಾಕೋದ್ರ ಮುಖಾಂತರ ಮತ್ತು ಬೇರೆ ಮೀಡಿಯಾ ಜೊತೆ ಪೌಷ್ಟೀಕರಿಸಿ ಮಾಡಬಹುದು ಸರ್. ಕೊಟ್ಟಿಗೆ ಗೊಬ್ಬರ ಜೊತೆನೂ ಹಾಕ್ಬೋದು ಸರ್. ಇಷ್ಟೆಲ್ಲ ಇದೆ ಸರ್. ಈ ದ್ರವರೂಪದ ಸಾವಯವ ಗೊಬ್ಬರಗಳ ವಿವಿಧ ಪ್ರಯೋಜನಗಳ ಬಗ್ಗೆ ತಿಳಿಸ್ಕೊಡಿ. ಇಲ್ಲಿ ಸರ್ ಪ್ರಯೋಜನಗಳು ಮುಖ್ಯವಾಗಿ ಸರ್ ಪೋಷಕಾಂಶಗಳ ಪೂರೈಕೆ ಸರ್. ನಮ್ಮಲ್ಲಿ ಗಿಡಗಳಿಗೆ ಮುಖ್ಯವಾಗಿ ಸರ್ ಪ್ರಮುಖ ಪೋಷಕಾಂಶಗಳು ಮತ್ತು ದ್ವಿತೀಯ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಅಂತ ಇರ್ತವೆ ಸರ್. ಇವು ಸರ್ ಪ್ರಮುಖ ಪೋಷಕಾಂಶಗಳ ಜೊತೆಗೆ ಸೂಕ್ಷ್ಮ ಪೋಷಕಾಂಶಗಳನ್ನು ದೊರಕಿಸಿಕೊಡ್ತವೆ ಸರ್. ಪೋಷಕಾಂಶಗಳ ಪೂರೈಕೆ ಇವು ಏನು ಮಾಡ್ತವೆ ಅಂದರೆ ಸರ್ ಸಸ್ಯ ಬೆಳವಣಿಗೆಗೆ ಸುಲಭವಾಗಿ ಲಭ್ಯವಿರುವ ಪೋಷಕಾಂಶಗಳನ್ನು ಒದಗಿಸೋದ್ರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಸುಧಾರಿಸ್ತವೆ ಸರ್. ಮಣ್ಣಿನ ಆರೋಗ್ಯ ಯಾವ ರೀತಿ ಅಂದರೆ ಸರ್ ಮಣ್ಣಿನ ರಚನೆ ಇರ್ಬೋದು, ನೀರಿನ ಧಾರಣೆ ಇರ್ಬೋದು ಮತ್ತು ಸೂಕ್ಷ್ಮಾಣುಜೀವಿಯ ಚಟುವಟಿಕೆಯನ್ನು ಸುಧಾರಿಸ್ತವೆ ಸರ್. ಇದು ಏನಂದ್ರೆ ಮಣ್ಣಿನ ಪ್ರಾಪರ್ಟೀಸ್ ಸರ್, ಬಯಾಲಜಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ ಸರ್, ಅದನ್ನ ಜಾಸ್ತಿ ಮಾಡಲಿಕ್ಕೆ ಈ ದ್ರವರೂಪದ ಸಾವಯವ ಗೊಬ್ಬರಗಳು ಸಹಾಯ ಮಾಡ್ತವೆ ಸರ್. ಮತ್ತು ರೋಗ ಮತ್ತು ಕೀಟ ನಿಯಂತ್ರಣಕ್ಕೆ ಸರ್ ತುಂಬಾನೇ ಅನುಕೂಲ ಆಗ್ತವೆ ಸರ್. ಅಂದ್ರೆ ಹೇಗೆ ಅಂದ್ರೆ ಉದಾಹರಣೆಗೆ ಸರ್ ಪಂಚಗಾವ್ಯ ಮತ್ತು ವರ್ಮಿವಾಶ್ನಂತಹ ಕೆಲವು ಸೂತ್ರೀಕರಣಗಳು ಸರ್ ರೋಗಗಳು ಮತ್ತು ಕೀಟಗಳಿಗೆ ಪ್ರತಿರೋಧಕವಾಗಿ ಸರ್ ಸಸ್ಯ ಪ್ರತಿರೋಧಕವನ್ನು ಹೆಚ್ಚಿಸುತ್ತವೆ ಅಧ್ಯಯನಗಳು ತಿಳಿಸಿಕೊಡ್ತವೆ ಸರ್. ಮತ್ತೆ ವೆಚ್ಚ ಪರಿಣಾಮ ಸರ್, ಅಂದ್ರೆ ಇವತ್ತಿನ ದಿನದಲ್ಲಿ ಏನಾಗಿದೆ ಸರ್ ಕೃಷಿ ಸರ್ ಲಾಭದಾಯಕ ಆಗಬೇಕು ಅಂದ್ರೆ ಸರ್ ನಾವು ಖರ್ಚನ್ನ ಕಡಿಮೆ ಮಾಡ್ಬೇಕು ಸರ್. ಇಲ್ಲ ಅಂದ್ರೆ ಈಗ ಅದು 100 ರೂಪಾಯಿ ಇರ್ಬೋದು 1,000 ರೂಪಾಯಿ ಇರ್ಬೋದು ಸರ್, ಕಡಿಮೆ ಮಾಡಿದ್ದಲ್ಲಿ ಸರ್ ನಾವು ಲಾಭ ಕಾಣಲಿಕ್ಕೆ ಸಾಧ್ಯ ಸರ್. ಆ ನಿಟ್ಟಿನಲ್ಲಿ ನಾವು ಈ ಜೈವಿಕ ಗೊಬ್ಬರಗಳಿರ್ಬೋದು ಅಥವಾ ದ್ರವರೂಪದ ಸಾವಯವ ಗೊಬ್ಬರಗಳನ್ನ, ಯಾಕಂದ್ರೆ ನಾವು ಸರ್ ಇವನ್ನ ಈ ದ್ರವರೂಪದ ಸಾವಯವ ಗೊಬ್ಬರವನ್ನ ರೈತರೇನೆ ಸರ್ ಅಲ್ಲೇನೆ ಮಾಡ್ಕೋಬಹುದು ಸರ್. ಏನು ತೋಟದಲ್ಲಿ ಸಿಗ್ತದೆ ಮತ್ತೆ ಕೊಟ್ಟಿಗೆಯಲ್ಲಿ ಸಿಗುತ್ತೆ ಸರ್ ಅದನ್ನ ಬಳಸ್ಕೊಂಡು ಅವ್ರ ಅಲ್ಲೇ ಕೆಲವು ಮಾಡ್ಕೋಬಹುದು ಸರ್. ಜೈವಿಕ ಗೊಬ್ಬರನ ಈಗ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ತಗೊಂಡು ಬಳಕೆ ಮಾಡ್ಕೋಬಹುದು, ಈ ಸಾವಯವ ಗೊಬ್ಬರವನ್ನ ತಾವೇ ಪ್ರಿಪೇರ್ ಮಾಡ್ಕೋಬಹುದು ಸರ್. ಹಂಗಾಗಿ ಇದು ವೆಚ್ಚ ಪರಿಣಾಮಕಾರಿತ್ವ ಸರ್. ಸ್ಥಳೀಯವಾಗಿ ಲಭ್ಯವಿರುವ ವಸ್ತುಗಳನ್ನು ಬಳಸಿ ಸರ್ ತಯಾರಿಸಬಹುದು ಸರ್. ಇದು ರೈತರಿಗೆ ಕೈಗೆಟುಕುವ ಒಂದು ಆಯ್ಕೆಯಾಗಿದೆ ಸರ್. ಇನ್ನೊಂದು ಸುಸ್ಥಿರತೆ ಸರ್, ರಸಗೊಬ್ಬರಗಳ ಮೇಲಿನ ಅವಲಂಬನೆಯನ್ನು ಸರ್ ಕಡಿಮೆ ಮಾಡುವ ಮೂಲಕ ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುತ್ತೆ ಸರ್. ಈ ನಿಟ್ಟಿನಲ್ಲಿ ಈ ಸಾವಯವ ಗೊಬ್ಬರಗಳು ಮತ್ತು ಜೈವಿಕ ಗೊಬ್ಬರಗಳು ಸರ್ ಪ್ರಮುಖ ಪಾತ್ರವನ್ನು ಕೃಷಿಯಲ್ಲಿ ವಹಿಸ್ತವೆ ಸರ್. ತಾವು ಆಗಲೇ ಒಂದು ದೊಡ್ಡ ಪಟ್ಟಿಯನ್ನು ಹೇಳಿದ್ರೆ ನಾವು ಯಾವುದನ್ನೆಲ್ಲ ದ್ರವರೂಪದ ಸಾವಯವ ಗೊಬ್ಬರಗಳು ಅಂತ ಹೇಳಿ ಕರಿತೀವಿ ಅಂತ ಹೇಳಿ ಅವುಗಳ ವಿಶೇಷತೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ ಸರ್. ಈಗ ಉದಾಹರಣೆಗೆ ಸರ್ ಗೋಮೂತ್ರ ಸರ್, ಈ ಗೋಮೂತ್ರ ಸಾರಜನಕ ಮತ್ತು ಪೊಟ್ಯಾಸಿಯಂ ಮತ್ತು ಇತರೆ ಸೂಕ್ಷ್ಮ ಪೋಷಕಾಂಶಗಳನ್ನ ಸುಲಭವಾಗಿ ಕೊಡುತ್ತೆ ಸರ್, ಮೂಲವಾಗಿ ಇದು ತಲುಪುತ್ತೆ ಸರ್. ಇನ್ನು ಗೋ ಸಗಣಿ ಸ್ಲರಿ ಅಂತ ಇರುತ್ತೆ ಸರ್, ಇದು ಹಸುವಿನ ಸಗಣಿ ಮತ್ತು ನೀರಿನ ಮಿಶ್ರಣ ಸರ್. ಇದೇನಾಗುತ್ತೆ ಅಂದರೆ ಇದು ವಿವಿಧ ಪೋಷಕಾಂಶಗಳನ್ನು ಒದಗಿಸುತ್ತೆ ಸರ್ ಮತ್ತು ಮಣ್ಣಿನ ರಚನೆಯನ್ನು ಸುಧಾರಿಸುತ್ತೆ ಸರ್. ಅದೇ ರೀತಿ ಪಂಚಗಾವ್ಯ ಅಂತ ಇದೆ ಸರ್, ಇದೆಲ್ಲ ನೀವು ಭಾಳ ಕೇಳಿದ್ದೀರಾ ಸರ್. ಇವು ತುಂಬ ರೈತರು ಆಲ್ರೆಡಿ ಬಳಸ್ತಾ ಇದ್ದಾರೆ ಮತ್ತು ಅವರೇ ಪ್ರಿಪೇರ್ ಮಾಡ್ಕೊಂಡು ಕೂಡ ಬಳಸ್ತಾ ಇದ್ದಾರೆ, ಅದರ ಅನುಕೂಲವನ್ನು ಆಲ್ರೆಡಿ ತುಂಬ ಜನ ಕಂಡಿದ್ದಾರೆ ಸರ್. ಹಸುವಿನ ಸಗಣಿ ಮತ್ತು ಹಸುವಿನ ಮೂತ್ರ, ಹಾಲು, ಮೊಸರು ಮತ್ತು ತುಪ್ಪದಿಂದ ತಯಾರಿಸಲ್ಪಟ್ಟ ಈ ಪಂಚಗಾವ್ಯ ಸರ್ ಸಾಂಪ್ರದಾಯಿಕ ಸೂತ್ರೀಕರಣ ಸರ್. ಇದು ಇದು ಸಸ್ಯ ಬೆಳವಣಿಗೆ ಮತ್ತು ರೋಗ ನಿರೋಧಕತೆಯನ್ನು ಹೆಚ್ಚಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ ಸರ್. ಮತ್ತು ಸರ್ ಜೀವಾಮೃತ ಅಂತ ಸರ್, ಜೀವಾಮೃತ ಇದು ಹಸುವಿನ ಸಗಣಿ, ಹಸುವಿನ ಮೂತ್ರ, ಬೆಲ್ಲ, ದ್ವಿದಳ ಧಾನ್ಯ ಮತ್ತು ಹಿಟ್ಟು ಸರ್ ಮತ್ತು ನೀರಿನ ಮಿಶ್ರಣ ಸರ್. ಇದು ಏನು ಮಾಡುತ್ತೆ ಅಂದರೆ ಸರ್ ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸುವ ಮುಖಾಂತರ ಪ್ರಯೋಜನಕಾರಿ ಸೂಕ್ಷ್ಮಾಣುಜೀವಿಗಳನ್ನ ಸಂತತಿಯನ್ನು ಮಣ್ಣಿನಲ್ಲಿ ಹೆಚ್ಚಿಸುತ್ತೆ ಸರ್. ಮತ್ತು ಇದು ಚೆನ್ನಾಗಿ ಮಣ್ಣನ್ನು ಉದುಗಿಸುತ್ತೆ ಸರ್. ಇನ್ನು ವರ್ಮಿ ವಾಶ್ ಅಂತ ಕೇಳಿದ್ದೀರಾ ಸರ್, ಇದು ಪ್ರಯೋಜನಕಾರಿ ಸೂಕ್ಷ್ಮಾಣುಜೀವಿಗಳು ಅಂದರೆ ಬೆನಿಫಿಷಿಯಲ್ ಮೈಕ್ರೋಆರ್ಗಾನಿಸಮ್ ಅಂತ ಹೇಳ್ತೀವಿ ಸರ್. ಆವನ್ನ ಕಿಣ್ವಗಳು ಮತ್ತು ಸಸ್ಯ ಬೆಳವಣಿಗೆಯ ಹಾರ್ಮೋನುಗಳನ್ನು ಸರ್ ಹೊಂದಿರುವ ವರ್ಮಿ ಕಾಂಪೋಸ್ಟ್ ಮೂಲಕ ನೀರನ್ನು ಆಯಿಸಿದ ನಂತರ ಸರ್ ಇದನ್ನ ದ್ರವ ಸರ್ ಇದು ಏನಾಗುತ್ತೆ ವರ್ಮಿ ಕಾಂಪೋಸ್ಟ್ ನಿಂದ ಬಂದಂತ ದ್ರವ ಸರ್ ಇದು ಹಾಕೋದ್ರಿಂದ ಸೂಕ್ಷ್ಮಾಣು ಜೀವಿಗಳು ಮತ್ತೆ ಕಿಣ್ವಗಳು ಮತ್ತೆ ಬೆಳವಣಿಗೆ ಹಾರ್ಮೋನ್ಗಳನ್ನ ಇದು ಕೊಡುತ್ತೆ ಸರ್. ಇನ್ನು ಕಾಂಪೋಸ್ಟ್ ಅಂತ ಸರ್ ಎಲ್ಲ ಕೇಳಿದ್ದಾರೆ, ಇದು ಅಷ್ಟೇ ಸರ್, ಪೋಷಕಾಂಶಗಳು ಮತ್ತು ಪ್ರಯೋಜನಕಾರಿ ಸೂಕ್ಷ್ಮಾಣು ಜೀವಿಗಳಿಂದ ಸಮೃದ್ಧವಾಗಿರ್ತಕ್ಕಂಥ ಕಾಂಪೋಸ್ಟ್ ದ್ರವ ಸಾರ ಎಲೆಗಳ ಸಿಂಪಡಣೆ ಅಥವಾ ಮಣ್ಣಿನಲ್ಲಿ ನೀರು ತುಂಬಿಸುವ ಸಾಧನವಾಗಿ ಬಳಸಲಾಗುತ್ತೆ ಸರ್. ಇನ್ನು ಈ ಹಸಿರು ಎಲೆ ಸಾರ ಅಂತ ಸರ್, ಇದು ಹಸಿರು ಎಲೆಗಳನ್ನು ಒದಗಿಸುವ ಮೂಲಕ ಉತ್ಪತ್ತಿಯಾಗುವ ದ್ರವ ಸರ್ ಇದು. ಇದು ಸಾರಜನಕ ಮತ್ತು ಇತರ ಪೋಷಕಾಂಶಗಳ ಮೂಲವನ್ನು ಒದಗಿಸುತ್ತೆ ಸರ್. ಇನ್ನು ಬಯೋಡೈಜೆಸ್ಟರ್ ಸ್ಲರಿ ಅಂತ ಇದು ಕೇಳಿದ್ದಾರೆ ಸರ್, ಇದು ಅಷ್ಟೇ ಸರ್, ಪೋಷಕಾಂಶಗಳು ಮತ್ತು ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳನ್ನು ಒಳಗೊಂಡಿರುವ ಬಯೋಗ್ಯಾಸ್ ಡೈಜೆಸ್ಟರ್ ಇಲ್ಲಿ ಸರ್. ಇದು ಅನುಕೂಲ ಸರ್ ಗೊತ್ತಿದೆಯಲ್ಲ ಸರ್, ಇದು ಬಯೋಗ್ಯಾಸ್ ಬಂದಿರುತ್ತೆ ಸರ್, ಇದು ಅನುಕೂಲ ಎರಡು ಸರ್, ಅಲ್ಲಿಗೆ ಗ್ಯಾಸ್ ಗ್ಯಾಸ್ ತಗೋತಾರೆ ಸರ್. ಇದರಿಂದ ನಾವು ಒಳ್ಳೆ ಪೋಷಕಾಂಶಗಳು ಕೂಡ, ಹೌದು ಸರ್, ಇದನ್ನ ನಾವು ಮನ್ಯೂರಾಗಿ ಯೂಸ್ ಮಾಡಬಹುದು ಸರ್. ಮತ್ತೆ ಗ್ಯಾಸ್ನೂ ನಾವು ಬಯೋಫಿಯಲ್ನ ತಗೊಂಡಿರ್ತೀವಿ ಸರ್, ಜೈವಿಕ ಇಂಧನವನ್ನಾಗಿ ತಗೊಂಡು ಅದು ಮಿಕ್ಕಿದ ಬಯೋಡೈಜೆಸ್ಟರ್ಸ್ ಅಲ್ಲಿ ಸರ್ ಪೋಷಕಾಂಶಗಳು ಮತ್ತು ಪ್ರಯೋಜನಕಾರಿ ಸೂಕ್ಷ್ಮಾಣುಜೀವಿಗಳನ್ನು ಇದು ಕೊಡುತ್ತೆ ಸರ್. ಹೀಗೆ ಜೈವಿಕ ಗೊಬ್ಬರಗಳು ಹಾಗೂ ದ್ರವರೂಪದ ಸಾವಯವ ಗೊಬ್ಬರಗಳ ಬಳಕೆ ಮತ್ತೆ ಮಹತ್ವ ಬಹಳ ಉತ್ತಮವಾಗಿ ಇರುತ್ತೆ. ಇವುಗಳ ಬಳಕೆಯನ್ನ ಮಾಡಿಕೊಳ್ಳುವ ಮೂಲಕ ನಮ್ಮ ಕೃಷಿಕರು ಆರ್ಥಿಕವಾಗಿ ಸದೃಢರಾಗಬಹುದು, ಪರಿಸರ ಮಾಲಿನ್ಯವನ್ನು ಕೂಡ ತಪ್ಪಿಸಬಹುದು, ತಮಗೆ ಆಗ್ತಾ ಇರತಕ್ಕಂಥ ಖರ್ಚನ್ನು ಕೂಡ ಕಡಿಮೆಯನ್ನ ಮಾಡಿಕೊಂಡು ಉತ್ತಮ ಕೃಷಿ ಪದ್ಧತಿಯನ್ನು ಅಳವಡಿಕೆ ಮಾಡಿಕೊಂಡು ಮುಂದೆ ಸಾಗಬಹುದು. ಈ ಜೈವಿಕ ಗೊಬ್ಬರಗಳು ಹಾಗೂ ದ್ರವರೂಪದ ಸಾವಯವ ಗೊಬ್ಬರಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನ ಮಾಡುವಂಥದ್ದು ಹೇಗೆ? ಸರ್, ಇಲ್ಲೇ ಕೃಷಿ ಮಹಾವಿದ್ಯಾಲಯ ಕಾರ್ಯಕರಿ ಆಸನದಲ್ಲಿ ಸರ್ ನಾವು ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ನಮ್ಮ ಹೆಸರು ಡಾಕ್ಟರ್ ಗುರುಮೂರ್ತಿ ಎಚ್ ಅಂತ ಸರ್. ನಮ್ಮ ದೂರವಾಣಿ ಸಂಖ್ಯೆ ಈಗಿದೆ ಸರ್, 9036 29755 ಸರ್. ಮತ್ತೊಮ್ಮೆ ಹೇಳ್ತೀನಿ, 9036 29755 ಸರ್. ನೀವು ಕರೆ ಮಾಡಿ ವಿಷಯ ತಿಳ್ಕೊಬಹುದು ಸರ್. ಇಲ್ಲಿ ಕಾಲೇಜಿಗೆ ಬಂದ್ರು ಸರ್ ನಾವು ಲಭ್ಯ ಇರ್ತೀವಿ ಸರ್. ಮತ್ತೆ ಇಲ್ಲಿ ಜೈವಿಕ ಗೊಬ್ಬರ ಹಾಗೆ ಹೇಳ್ದಂಗೆ ಇಲ್ಲಿ ನಮ್ಮ ಅಗ್ರಿಕಲ್ಚರ್ ಎಟಿಕ್ ಸರ್, ನಮ್ಮ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರದಲ್ಲಿ ಲಭ್ಯ ಇರುತ್ತೆ ಸರ್, ಬಂದು ತಗೋಬಹುದು ಸರ್, ನಮ್ಮಲ್ಲೂ ಸಿಗುತ್ತೆ ಸರ್. ಒಳ್ಳೆಯದು ಡಾಕ್ಟರ್ ಗುರುಮೂರ್ತಿ ಅವರೇ, ಇವತ್ತಿನ ಸಂಚಿಕೆಯಲ್ಲಿ ಜೈವಿಕ ಗೊಬ್ಬರಗಳು ಹಾಗೂ ದ್ರವರೂಪದ ಸಾವಯವ ಗೊಬ್ಬರಗಳ ಬಳಕೆ ಮತ್ತು ಮಹತ್ವವನ್ನ ಕುರಿತು ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ, ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ಕೇಳುಗರ ಎಲ್ಲರಿಗೂ ಧನ್ಯವಾದಗಳು ಸರ್. ಇದುವರೆಗೆ ಜೈವಿಕ ಗೊಬ್ಬರಗಳು ಹಾಗೂ ದ್ರವರೂಪದ ಸಾವಯವ ಗೊಬ್ಬರಗಳ ಬಳಕೆ ಮತ್ತು ಮಹತ್ವ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ಗುರುಮೂರ್ತಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಶ್ರೀ ಪದ್ಧತಿಯಲ್ಲಿ ಭತ್ತದ ಬೇಸಾಯ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಎಸ್ ಟಿ ಭೈರಪ್ಪನವರ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿವಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಇದೀಗ ಆಲಿಸಿ ವಿಶ್ವ ಮ್ಯಾಂಗ್ರೋವ್ ದಿವಸದ ಸಂದರ್ಭದಲ್ಲಿ ಯುನೆಸ್ಕೋ ಹಾಗೂ ಆಕಾಶವಾಣಿ ಸಹಯೋಗದ ಸಂದೇಶ. ವಾಟ್ ಈಸ್ ಕ್ಲೈಮೇಟ್ ಚೇಂಜ್? ದಿಸ್ ಈಸ್ ಅ ಮೆಸೇಜ್ ಫ್ರಮ್ ಯುನೆಸ್ಕೋ. ಕ್ಲೈಮೇಟ್ ಹಸ್ ಆಲ್ವೇಸ್ ಚೇಂಜ್ ನ್ಯಾಚುರಲಿ ವಿಚ್ ಶಿಫ್ಟ್ಸ್ ಬಿಟ್ವೀನ್ ಐಸ್ ಏಜಸ್ ಅಂಡ್ ವಾರ್ಮ್ ಪೀರಿಯಡ್ಸ್. ಸೈಂಟಿಸ್ಟ್ಸ್ ಸ್ಟಡಿ ದೀಸ್ ಚೇಂಜಸ್ ಯೂಸಿಂಗ್ ಐಸ್ ಕೋರ್ಸ್, ಟ್ರೀ ರಿಂಗ್ಸ್ ಅಂಡ್ ಕೊರಲ್ ಸ್ಯಾಂಪಲ್ಸ್. But today, human activities like burning fossil fuels and cutting down forests are speeding up climate change. This causes extreme weather events, loss of biodiversity, and threats to water, food, and energy security. Climate change means long-term changes in temperature and weather patterns. Here's a cool fact.